पुतला बोल रहे? पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग भी। अरे पहली वाली बात कहा, परम तो सभी डाले हैं। सब नहीं, आज भी लाखों जागरूक किसान परंपरागत विधि से फसल उगा रहे हैं, खर्चा कम और उपज की कीमत भी बेहतर पा रहे हैं। सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं। ठीक है भाई, मैं भी आज तक जैविक खेती शुरू करूंगा। माटी से प्रेम की परंपरा है परंपरागत खेती। ರೈತ ಬಾಂಧವರೇ, ಇದೊಂದು ಪ್ರಕಟಣೆ. ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ಕೊಡಮಾಡುವ 15 ಪ್ರಶಸ್ತಿಗಳಲ್ಲಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು, ಹೆಚ್ಚಿನ ಮಾಹಿತಿಗಾಗಿ www.icar.org.in ಭೇಟಿ ನೀಡಬಹುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 2022 ಜನವರಿ 31 ಆಗಿರುತ್ತದೆ. किसान भाइयों एवं बहनों, मैं कृषि एवं किसान कल्याण मंत्री राधा मोहन सिंह बोल रहा हूँ। आपको मालूम होगा कि भारत सरकार के कृषि मंत्रालय ने किसानों के कल्याण के लिए कई योजनाएं चलाई हैं, जिसमें एक राष्ट्रीय खाद्य सुरक्षा मिशन है, जिसके तहत दलहन उत्पन्न बढ़ाने के लिए पूरे देश में इस मिशन को चलाया जा रहा है। इसके तहत किसानों को सभी दलहनी फसलों के बढ़िया बीज खरीदने पर 25 रुपये प्रति किलो की दर से अनुदान दिया जा रहा है। यानी बीज की कीमत यदि 75 रुपया प्रति किलो है तो आपसे सिर्फ 50 रुपये लिए जाएंगे। नई तकनीक से दाल की फसल उगाने के लिए 12,500 रुपये प्रति हेक्टेयर तक का अनुदान भी मोदी सरकार दे रही है, और स्प्रेयर, प्लांटर, थ्रेसर, रोटावेयर जैसे कृषि यंत्रों की खरीद पर भी हमारी सरकार की ओर से 50% का अनुदान दिया जा रहा है। कीटों, फफूंदी नाशक दवाओं, जिप्सम आदि के खरीद पर भी अनुदान दिया जा रहा है। कृपया आप अपने जिला कृषि पदाधिकारी से अवश्य संपर्क करें। धन्यवाद। रैत बांधवरे, ಈಗ ಕೇಳಿ ಹವಾಮಾನ ಮುನ್ಸೂಚನೆಗಳ ಕುರಿತು. ಹಗರಿ ಕೃಷಿ ವಿಜ್ಞಾನ ಕೇಂದ್ರದ ಹವಾಮಾನ ತಜ್ಞರಾದ ಶ್ರೀ ಜಗದೀಶ್ ನಾಯಕ್ ಅವರೊಂದಿಗೆ ಸಂದರ್ಶನವನ್ನು. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ICAR ಕೃಷಿ ವಿಜ್ಞಾನ ಕೇಂದ್ರ ಹಗರಿಯ ಕೃಷಿ ಹವಾಮಾನ ತಜ್ಞರಾಗಿರ್ತಕ್ಕಂಥ ಜಗದೀಶ್ ನಾಯಕ್ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇವತ್ತು ಹವಾಮಾನ ಮುನ್ಸೂಚನೆ ಬಗೆಗೆ, ಅದನ್ನು ಯಾಕೆ ನಾವು ತಿಳ್ಕೊಳ್ಬೇಕು, ಹವಾಮಾನ ಮುನ್ಸೂಚನೆಯ ಆಧಾರದ ಮೇಲೆ ಕೃಷಿಯಲ್ಲಿ ಯಾವ ರೀತಿಯ ಯೋಜನೆಗಳನ್ನೆಲ್ಲ ಹಾಕ್ಕೊಳ್ಬೋದು, ಇತ್ಯಾದಿ ವಿಷಯಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಡಲಿದ್ದಾರೆ. ಜಗದೀಶ್ ನಾಯ್ಕ ಅವರೇ, ನಮ್ಮ ಈ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ಸರ್, ಬಹಳ ಮುಖ್ಯವಾಗಿ ಹವಾಮಾನ ಮುನ್ಸೂಚನೆ ಯಾಕೆ ಬೇಕು ಅಂತ, ಅದರಲ್ಲೂ ಕೃಷಿಕರಿಗೆ. ನಮಗೆಲ್ಲ ತಿಳಿದಿರೋ ಹಾಗೆ ಈ ಹವಾಮಾನ ವೈಪರೀತ್ಯ ಅನ್ನೋದು ದಿನನಿತ್ಯದ ಒಂದು ಸುದ್ದಿಯಲ್ಲಿರುವಂಥ ಒಂದು ಅಂಶ. ಕೃಷಿಯಲ್ಲಿ ಹವಾಮಾನ ಮುನ್ಸೂಚನೆಯನ್ನು ಅರಿತು ಕೃಷಿ ಮಾಡಿದರೆ ಕೃಷಿಯಲ್ಲಿ ಆಗ್ತಕ್ಕಂಥ ಲಾಸಸ್ಸನ್ನು, ಅಂದರೆ ಅವನಿಗೆ ಏನು ನಷ್ಟ ಆಗುತ್ತೆ ಹವಾಮಾನ ವೈಪರೀತ್ಯದಿಂದ, ಮತ್ತು ಈ ಅಕಾಲಿಕ ಮಳೆಯಿಂದ ಏನು ಅವನಿಗೆ ನಷ್ಟ ಆಗುತ್ತೆ, ಆ ನಷ್ಟವನ್ನು ಅವನು ಕಡಿಮೆ ಮಾಡ್ಬೋದು. ಕಡಿಮೆ ಮಾಡಿ ಅವನು ಅಧಿಕ ಇಳುವರಿಯನ್ನು ಪಡೆದು ಹೆಚ್ಚು ಲಾಭವನ್ನು ಗಳಿಸ್ಬೋದು. ಆದ್ದರಿಂದ ಈ ಹವಾಮಾನ ಮುನ್ಸೂಚನೆಯನ್ನು ಎಲ್ಲ ರೈತರು, ಜಿಲ್ಲಾ ಕೃಷಿ ಹವಾಮಾನ ಘಟಕಗಳ ಆದಂಥ ಈ ಘಟಕಗಳಿದ್ದಾವೆ, ಈ ಘಟಕಗಳು ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ, ಅಂದರೆ ನಮ್ಮ ಕರ್ನಾಟಕದ ಎಲ್ಲ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಈ ಮೊದಲ ಹಂತದಲ್ಲಿ 12 ಜಿಲ್ಲಾ ಕೃಷಿ ಹವಾಮಾನ ಘಟಕಗಳನ್ನ ತೆರೆಯಲಾಗಿದೆ. ಈ ಘಟಕಗಳ ಮುಖಾಂತರ ಈ ಹವಾಮಾನ ಮುನ್ಸೂಚನೆಯನ್ನು ಕೊಡಲಾಗ್ತಿದೆ. ಮುನ್ಸೂಚನೆ ಅಂದರೆ ಏನು, ಯಾವ ರೀತಿ ಇದರ ವ್ಯವಸ್ಥೆ ಇರುತ್ತೆ ಅಂತ ಸರ್? ಸರ್, ಹವಾಮಾನ ಮುನ್ಸೂಚನೆ ಅಂತ ಅಂದರೆ ನಮ್ಮ ಕೃಷಿಯಲ್ಲಿ ಏನು ಈ ಅವನು ಪ್ಲಾನಿಂಗ್ ಮಾಡ್ಕೋಬೇಕಾಗತ್ತೆ ರೈತ, ಅಂದರೆ ಮುಂದಿನ ದಿನಗಳಲ್ಲಿ ಅಥವಾ ಒಂದು ವಾರದಲ್ಲಿ ಅಥವಾ ಅವನು ಯೋಜನೆಗಳನ್ನ ಹಾಕ್ಕೋಬೇಕಾಗತ್ತೆ. ಈಗ ಗೊಬ್ಬರ ಹಾಕೋದಾಗಲಿ, ರಾಸಾಯನಿಕ ಸಿಂಪಡಣೆ ಮಾಡೋದಾಗಲಿ, ಬಿತ್ತನೆಯಿಂದ ಹಿಡಿದು ಕಟಾವು ಮಾಡೋ ತನಕ ಬೇರೆ ಬೇರೆ ಕೃಷಿ ಚಟುವಟಿಕೆಗಳನ್ನ ಅವನು ಪ್ಲಾನ್ ಮಾಡ್ಕೋಬೇಕಾಗತ್ತೆ, ಅಂದರೆ ಯೋಜನೆಗಳು ಮಾಡ್ಕೋಬೇಕಾಗತ್ತೆ. ಈ ಯೋಜನೆ ಮಾಡಿಕೊಂಡಂಥ ಸಂದರ್ಭದಲ್ಲಿ ಅವನಿಗೆ ಹವಾಮಾನ ಮುನ್ಸೂಚನೆ ಅಂಶಗಳು ಭಾಳ ಒಂದು ಮಹತ್ವವಾದ ಆ ಅಂಶಗಳ ಒಂದು ಅರಿವು ಅವನಿಗೆ ಇರಬೇಕಾಗತ್ತೆ. ಅಂದರೆ ನಮ್ಮ ರೈತರು ಹಿಂದೆ ಎಲ್ಲ ಈ ಯಾವುದೇ ಈ ಥರದ ತಾಂತ್ರಿಕ ಸಲಹೆ ಮಾರ್ಗದರ್ಶನಗಳು ಇಲ್ಲದೆ ಅಂಥ ಸಂದರ್ಭದೆಲ್ಲ ಕೃಷಿಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಹಿಂದೆ ಹೆಂಗಿತ್ತು ನಮ್ಮ ರೈತರ ಈ ಥರದ ಹವಾಮಾನಗಳನ್ನು ಅರ್ಥ ಮಾಡ್ಕೊಳ್ಳುವಂಥ ಸ್ಥಿತಿ? ಸರ್, ಈಗಿನ ಪರಿಸ್ಥಿತಿ ಏನಾಗಿದೆ ಅಂತ ಅಂದರೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಮತ್ತು ಕೃಷಿ ಭೂಮಿ ಅಂದರೆ ನಾವೇನು ಭೂ ಹಿಡುವಳಿ ಅಂತ ಹೇಳ್ತೀವಿ, ಈ ಭೂ ಹಿಡುವಳಿ ದಿನೇ ದಿನೇ ಕಮ್ಮಿ ಆಗ್ತಾ ಬರ್ತಾ ಇದೆ. ಆದ್ದರಿಂದ ರೈತರು ಸ್ವಲ್ಪ ಸ್ಮಾರ್ಟಾಗಿ ವಿಚಾರ ಮಾಡಬೇಕಾಗುತ್ತೆ. ಅಂದರೆ ಕ್ಲೈಮೇಟ್ ಸ್ಮಾರ್ಟ್ ಅಗ್ರಿಕಲ್ಚರ್ ಅಂತ ಹೇಳ್ತೀವಿ ನಾವು. ಈ ರೀತಿಯಾದಂಥ ಹವಾಮಾನ ಮುನ್ಸೂಚನೆಗಳನ್ನ ಬಳಸ್ಕೊಂಡು ಅವನು ಕೃಷಿಯಲ್ಲಿ ಅವನಿಗೆ ಆಗ್ತಕ್ಕಂಥ ನಷ್ಟವನ್ನು ಅವನು ತಡಿಬೋದು. ಹಿಂದಿನ ಕಾಲದಲ್ಲಿ ಈ ರೀತಿಯಾದಂಥ ಸೂಚನೆಗಳು ಇದ್ವು, ಆದರೆ ರೈತರಿಗೆ ತಲುಪ್ತಿರ್ಲಿಲ್ಲ. ಈಗ ಯಾಕೆ ತಲುಪ್ತಾ ಇದೆ ಅಂತಂದರೆ ಸೋಷಿಯಲ್ ಮೀಡಿಯಾ ಅಂತ ಹೇಳ್ತೀವಿ ನಾವು, ಅಂದರೆ ಸಾಮಾಜಿಕ ಜಾಲತಾಣಗಳು ಅಷ್ಟು ಇಂಟೆನ್ಸಿವಾಗಿ ವರ್ಕ್ ಮಾಡ್ತಿದ್ದೆ. ಹಾಗಾಗಿ ಈ ಸಾಮಾಜಿಕ ಜಾಲತಾಣಗಳ ಮೂಲಕ ಈಗ ಮತ್ತೆ ಈ ಮುನ್ಸೂಚನೆ ನಿಖರತೆ ಸಹ ಜಾಸ್ತಿ ಆಗ್ತದೆ. ಹಾ, ಸ್ಪಷ್ಟತೆ ಇದೆ. ಈಗ ಹಿಂದಿನ ಕಾಲದಲ್ಲಿ ರೈತರು ಈ ಸೂಚನೆಗಳನ್ನು ತಗೋತಾ ಇರಲಿಲ್ಲ, ಬಟ್ ಅವು ವರ್ಕ್ ಅಂದ್ರೆ ಅಕಾಲಿಕ ಮಳೆಗಳು. ಈಗ ನಾವು ಚಳಿಗಾಲದಲ್ಲಿ ಮಳೆಗಾಲನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀವಿ. ಹಾಗಾಗಿ ರೈತ ಈ ಮುನ್ಸೂಚನೆಯನ್ನು ಅರಿತುಕೊಂಡು ಕೃಷಿ ಮಾಡಿದರೆ ಅವನಿಗೆ ಲಾಭ ಗಳಿಸ್ಬೋದು. ಒಂದು ಮಾತನ್ನು ಹೇಳಿದ್ರಿ ನೀವು, ಹವಾಮಾನಕ್ಕೆ ಅನುಗುಣವಾಗಿ ರೈತರು ಕೃಷಿ ಯೋಜನೆಗಳನ್ನು ರೂಪಿಸಿಕೊಳ್ಳೋದಕ್ಕೆ ಹವಾಮುನ್ಸೂಚನೆ ಅಗತ್ಯ ಅಂತ. ಹೇಗೆ ಇದನ್ನು ರೈತರು ಯಾವ ರೀತಿ ಯೋಜನೆಗಳನ್ನು ಈ ಹವಾಮಾನ ಮುನ್ಸೂಚನೆಯನ್ನು ಆಧರಿಸಿ ಮಾಡಿಕೊಳ್ಬೋದು? ಈಗ ರೈತ ಬಿತ್ತನೆ ಮಾಡೋದ್ರಿಂದ ಹಿಡಿದು ಕಟಾವು ಮಾಡೋ ತನಕ ಅವನಿಗೆ ಈ ಹವಾಮಾನ ಮುನ್ಸೂಚನೆ ಅಗತ್ಯ ಇದೆ. ಹಾಗಾಗಿ ಅವನು ಬಿತ್ತನೆ ಮಾಡೋ ಸಮಯದಲ್ಲಿ ಈಗ ಭಾರತೀಯ ಹವಾಮಾನ ಇಲಾಖೆದವರು ಮುನ್ಸೂಚನೆಯನ್ನು ಮೊದಲೇ ಕೊಟ್ಟಿರ್ತಾರೆ. ಅಂದರೆ ಮುಂಗಾರು ಋತುಮಾನ ಹೇಗಿರುತ್ತೆ ಈ ಸಲ, ಅದಕ್ಕೆ ಅನುಗುಣವಾಗಿ ರೈತ ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಆ ತಳಿಗಳ ಆಯ್ಕೆಯಲ್ಲಿ ಈ ಹವಾಮಾನ ಮುನ್ಸೂಚನೆ ಅವನಿಗೆ ಉಪಾಯಕಾರಿಯಾಗುತ್ತೆ. ಅದು ಹೇಗಾಗುತ್ತೆ ಅಂತ ಅಂದರೆ, ಈಗ ಉದಾಹರಣೆಗೆ ಹವಾಮಾನ ಈ ಋತುಮಾನಕ್ಕೆ ಅಂದರೆ ಮುಂಗಾರು ಋತುಮಾನಕ್ಕೆ ಅಧಿಕ ಇರುತ್ತೆ ಮುನ್ಸೂಚನೆ, ಅಂದರೆ ಈ ವಾಡಿಕೆಗಿಂತ ಹೆಚ್ಚು ಮಳೆ ಆಗೋ ಒಂದು ಸಾಧ್ಯತೆ ಇದೆ ಅಂತ ಹೇಳಿ ಭಾರತೀಯ ಹವಾಮಾನ ಇಲಾಖೆ ಸೂಚನೆ ಕೊಟ್ಟಾಗ ರೈತ ಏನು ಮಾಡಬೇಕಾಗುತ್ತೆ, ದೀರ್ಘಾವಧಿ ಬೆಳೆಗಳನ್ನು ಅಥವಾ ದೀರ್ಘಾವಧಿ ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ಮತ್ತು ಈ ವಾಡಿಕೆಗಿಂತ ಕಡಿಮೆ ಮಳೆ ಆಗುತ್ತೆ ಅಂಥ ಸಂದರ್ಭದಲ್ಲಿ ಅವನು ಅಲ್ಪಾವಧಿ ಬೆಳೆಗಳನ್ನು ಆಯ್ಕೆ ಮಾಡ್ಕೋಬೇಕಂತೆ, ಮತ್ತು ಅಲ್ಪಾವಧಿ ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ಈ ರೀತಿಯಾಗಿ ಅವನು ಕೃಷಿ ಯೋಜನೆಗಳನ್ನ ರೂಪಿಸ್ಕೊಳ್ಬೋದು. ಅಂದರೆ ದೀರ್ಘಾವಧಿ ಮುನ್ಸೂಚನೆಯ ಆಧಾರದ ಮೇಲೆ, ಇನ್ನು ಮಧ್ಯಮಾವಧಿ ಮುನ್ಸೂಚನೆಯ ಆಧಾರದ ಮೇಲೆ ಅವನು ಕೃಷಿ ಚಟುವಟಿಕೆಗಳನ್ನ ಯಾವ ರೀತಿಯಾಗಿ ಪ್ಲಾನ್ ಮಾಡ್ಕೋಬೋದು ಅಂತ ಅಂದರೆ, ಈಗ ಅವನು ಬಿತ್ತನೆಗೆ ಹೋಗಿರ್ತಾನೆ, ಬಿತ್ತನೆ ಮಾಡುವಂಥ ಸಮಯದಲ್ಲಿ ಅವನು 5 ದಿನದ ಒಂದು ಹವಾಮಾನ ಮುನ್ಸೂಚನೆಯನ್ನು ಅವನು ತಿಳಿದುಕೊಂಡು ಬಿತ್ತನೆ ಮಾಡಬೇಕೋ ಅಥವಾ ಬೇಡೋ ಅನ್ನೋ ಒಂದು ಡಿಸಿಷನ್ ತೊಗೊಂಡ್ರೆ ಅವನೇನು ಗೊಬ್ಬರ ಅಥವಾ ಬೀಜಗಳಿಗೆ ಹಾಕಿರ್ತಾನೆ ಒಂದು ಅಮೌಂಟ್ ಸೇವ್ ಆಗುತ್ತೆ ಅಲ್ಲಿ. ಮತ್ತು ರಾಸಾಯನಿಕಗಳು ಸಿಂಪಡಣೆ ಸಮಯದಲ್ಲೂ ಅಥವಾ ಗೊಬ್ಬರ ಹಾಕಬೇಕಾದರೂ ಸಹ ಅವನಿಗೆ ಈ ಮಧ್ಯಮಾವಧಿ ಮುನ್ಸೂಚನೆ ಅವನಿಗೆ ಹೆಲ್ಪ್ ಆಗುತ್ತೆ ರೈತನಿಗೆ. ಈ ರೀತಿಯಾಗಿ ಈ ಮುನ್ಸೂಚನೆ ವಿಧಗಳು ರೈತನಿಗೆ ಕೃಷಿ ಯೋಜನೆಗಳನ್ನ ಮಾಡೋದ್ರಲ್ಲಿ ಹೆಲ್ಪ್ ಆಗ್ತಾ ಇದೆ. ಹೆಲ್ಪ್ ಆಗ್ತದೆ ಅಂದ್ರೆ, ಈಗ ನೀವು ಹೇಳಿದಾಗೆ ಹವಾಮಾನ ಮುನ್ಸೂಚನೆಯಲ್ಲಿ 3 ರೀತಿಯ ವಿಧಗಳಿದೆ ಇನ್ನೊಮ್ಮೆ ನಮ್ಮ ರೈತರಿಗೆ ಸ್ಪಷ್ಟಪಡಿಸಿ ಅದು ಯಾವ ವಿಧಗಳು ಹೇಗೆ ಅಂತ. ಇಲ್ಲಿ ಮುಖ್ಯವಾಗಿ ರೈತರು ಗಮನಿಸಬೇಕಾದ್ದು, ಹವಾಮಾನ ಮುನ್ಸೂಚನೆಯಲ್ಲಿ 3 ರೀತಿಯಾದಂತ ವಿಧಗಳಿದೆ. ಅದರಲ್ಲಿ ಒಂದು ಅಲ್ಪಾವಧಿ, ಮತ್ತೊಂದು ದೀರ್ಘಾವಧಿ, ಮತ್ತೊಂದು ಮಧ್ಯಮಾವಧಿ ಅಂತ ಕರಿತೇವೆ. ಇಲ್ಲಿ ಅಲ್ಪಾವಧಿ ಅಂತ ಅಂದ್ರೆ ಏನು ಅಂತ ಅಂದ್ರೆ, 1 ದಿನ 3 ದಿನ ಕಾಲಮಿತಿಯಲ್ಲಿ ಇರುವಂತ ಒಂದು ಮುನ್ಸೂಚನೆ. ಅಂದ್ರೆ ಇದು ರೈತರಿಗೆ ಅಷ್ಟು ಸಹಾಯಕ ಆಗುತ್ತಾ? ಇದು ರೈತರಿಗೆ ಅಷ್ಟು ಸಹಾಯ ಆಗಲ್ಲ ಸರ್, ಇದನ್ನ ವಿಮಾನಯಾನಗಳಲ್ಲಿ ಹೆಚ್ಚಾಗಿ ಯೂಸ್ ಮಾಡ್ತೀವಿ ವಿಮಾನ ಸಂಚಾರಕ್ಕೆ ವಿಮಾನದಲ್ಲಿ. ನೆಕ್ಸ್ಟ್ ಮಧ್ಯಮಾವಧಿ ಮುನ್ಸೂಚನೆ ಅಂತ ಕರಿತೀವಿ. ಈ ಮಧ್ಯಮಾವಧಿ ಮುನ್ಸೂಚನೆ ಕೃಷಿಯಲ್ಲಿ ಹೆಚ್ಚಾಗಿ ಬಳಕೆ ಆಗ್ತಿದೆ. ಇದನ್ನ ಕೊಡ್ತಾ ಇರುವಂತವರು NCMRWF ಅಂತ ಒಂದು ಸಂಸ್ಥೆ ಇದೆ, ಅಂದ್ರೆ ನ್ಯಾಷನಲ್ ಸೆಂಟರ್ ಫಾರ್ ಮೀಡಿಯಂ ರೇಂಜ್ ವೆದರ್ ಫೋರ್ಕಾಸ್ಟ್ ಅಂತ ಹೇಳಿ, ಇದು ನೋಯ್ಡಾದಲ್ಲಿದೆ. ಈ ಸಂಸ್ಥೆಯ ಒಂದು ಉದ್ದೇಶ ಏನು ಅಂತಂದ್ರೆ, ಈ 5 ದಿನದ ಮುನ್ಸೂಚನೆ ಅಂದ್ರೆ 3 ರಿಂದ 10 ದಿನದ ಮುನ್ಸೂಚನೆ ಅಂತ ಕರಿತೀವಿ ಮಧ್ಯಮಾವಧಿ ಮುನ್ಸೂಚನೆಯನ್ನು, ಈ ಮುನ್ಸೂಚನೆಯನ್ನ ಈ ಸಂಸ್ಥೆ ಒಂದು ಕೊಡುತ್ತೆ. ಇದು ಕೃಷಿಯಲ್ಲಿ ಹೆಚ್ಚಾಗಿ ಯೂಸ್ ಆಗುತ್ತೆ, ಮತ್ತೆ ಇದರ ನಿಖರತೆ 60-70% ಇರುತ್ತದೆ. ನಮ್ಮ ಭಾರತ ದೇಶದಲ್ಲಿ 60-70% ನಿಖರತೆ ಇದೆ. ಹಾಗಾಗಿ ಇದನ್ನ ಕೃಷಿಯಲ್ಲಿ ಹೆಚ್ಚಾಗಿ ಯೂಸ್ ಮಾಡ್ತಿದೆ. ಅಂದ್ರೆ ನಮ್ಮ ಭಾರತದಲ್ಲಿ ಈ ನಿಖರತೆ ಪರ್ಸೆಂಟೇಜ್ ಕಮ್ಮಿ ಇದೆಯೋ ಬೇರೆ ದೇಶಗಳಿಗೆ ಹೋಲಿಸಿದ್ರೆ? ಬೇರೆ ದೇಶಗಳಿಗೆ ಹೋಲಿಸಿದ್ರೆ ನಮ್ಮ ನಿಖರತೆ ಕಡಿಮೆನೇ ಇದೆ ಸರ್. ಯಾಕೆ ಅಂತ ಅಂದ್ರೆ, ನಾವು ಸಮಭಾಜಕ ವೃತ್ತದ ಹತ್ರ ಇದ್ದೀವಿ. ಅಂದ್ರೆ ಸೂರ್ಯನ ಕಿರಣಗಳು ನಮಗೆ ನೇರವಾಗಿ ಬೀಳ್ತವೆ, ಹಾಗಾಗಿ ಇಲ್ಲಿ ಕ್ಲೈಮೇಟ್ ವೇರಿಯೇಷನ್ ಆಗ್ತಾ ಇರುತ್ತೆ. ಪ್ರತಿ ಒಂದೊಂದು ನಿಮಿಷಕ್ಕೂ ಒಂದೊಂದು ಕ್ಷಣಕ್ಕೂ ವೆದರ್ ವೇರಿಯೇಷನ್ ಆಗ್ತಾ ಇರುತ್ತೆ. ವೆದರ್ ವೇರಿಯೇಷನ್ ಆಗೋದ್ರಿಂದ, ಅಂದ್ರೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳೋದ್ರಿಂದ ಭೂಮಿ ಮತ್ತು ಸಮುದ್ರದ ತಾಪಮಾನ ಹೆಚ್ಚು ಕಮ್ಮಿ ಆಗ್ತಿರುತ್ತೆ, ಈ ನಿಖರತೆ ಏರುಪೇರು ಆಗ್ತದೆ. ಇದರಿಂದಾಗಿ ನಿಖರತೆ ಏರುಪೇರು ಆಗ್ತಾ ಇರುತ್ತೆ ಸರ್. ಇನ್ನು ಪಶ್ಚಿಮ ಅಂದ್ರೆ ಈ ಟ್ರಾಪಿಕ್ ಟೆಂಪರೇಟ್ ಕಂಟ್ರೀಸ್ ಅಂತ ಕರಿತೀವಿ ನಾವು, ಅಂದ್ರೆ ಈ ಇಂಗ್ಲೆಂಡ್ ಆಗಿರ್ಬೋದು, ಸ್ವಿಟ್ಜರ್ಲೆಂಡ್ ಆಗಿರ್ಬೋದು, ಇಲ್ಲಿ ನಿಖರತೆ ತುಂಬಾ ಅಕ್ಯುರೇಟ್ ಆಗಿರುತ್ತೆ. ಅಂದ್ರೆ 100% ಅಂತಾನೆ ಹೇಳ್ಬೋದು ಅಲ್ಲಿ ನಾವು. ಅಲ್ಲಿ ಈಗ 2 ಗಂಟೆಗೆ ಮಳೆ ಆಗುತ್ತೆ ಅಂತಂದ್ರೆ ಅಷ್ಟೊತ್ತಿಗೆ ಮಳೆ ಆಗಿಬಿಡುತ್ತೆ. ಅಂದ್ರೆ ವೆದರ್ ವೇರಿಯೇಷನ್ ಇರೋದಿಲ್ಲ ಅಲ್ಲಿ, ಯಾಕೆಂದ್ರೆ ಸೂರ್ಯನ ಕಿರಣಗಳು ಓರೆಯಾಗಿ ಬೀಳ್ತಿರ್ತಾವ ಅಲ್ಲಿ. ಹಾಗಾಗಿ ನಮಗೆ ವೇರಿಯೇಷನ್ ಜಾಸ್ತಿ ಇದೆ, ಅವ್ರಿಗೆ ವೇರಿಯೇಷನ್ ಕಮ್ಮಿ ಇದೆ. ಈ ಒಂದು ವ್ಯತ್ಯಾಸ ಇರೋದ್ರಿಂದ ನಮಗೆ ನಿಖರತೆ ಕಡಿಮೆನೇ ಇದೆ ಇಂಡಿಯಾಕ್ಕೆ. ಸುಮ್ಮನೆ ಕುತೂಹಲಕ್ಕೆ ನಾನು ಪ್ರಶ್ನೆ ಕೇಳೋದಂದ್ರೆ, ಈ ವೇರಿಯೇಷನ್ಸ್ ಏನಿದೆಯಲ್ಲ ಪಾಶ್ಚಾತ್ಯ ದೇಶಗಳಲ್ಲಿ, ಇದು ನಮಗೆ ಲಾಭದಾಯಕವಾಗಿದ್ದೇನೆ ಅಥವಾ ಮಾರಕವಾಗಿದ್ದೇನೆ ಈ ಥರದ ಸೂರ್ಯನ ಕಿರಣಗಳು ನೇರವಾಗಿ ಬೀಳೋದ್ರಿಂದ, ಹೇಗೆ ಇದು? ಸರಿ, ಮಾರಕ ಅಂತಲೂ ಹೇಳೋಕ್ಕಾಗಲ್ಲ. ಈ ಹವಾಮಾನ ವೈಪರೀತ್ಯ ಹೇಗಾಗುತ್ತೆ ಅಂದರೆ, ಈ ನಿಮ್ಮ ಒಂದು ಕ್ವೆಶನ್ಗೆ ಹೇಳೋದಾದರೆ, ನಾವು ಇರೋ ನಮ್ಮ ಕಂಟ್ರಿ ಲೊಕೇಶನ್ ಇರೋದು ಸಮಭಾಜಕ ವೃತ್ತದ ಹತ್ತಿರ, ಹಾಗಾಗಿ ಇಲ್ಲಿ ವೇರಿಯೇಷನ್ ಜಾಸ್ತಿ ಆಗುತ್ತೆ. ಸೊ ಇದು ಮಾರಕ ಅಂತ ಹೇಳೋಕ್ಕಾಗಲ್ಲ. ಬಟ್ ಇದರ ಇಂಪ್ರೂವ್ಮೆಂಟ್ ಅಂದರೆ ಈ ಫೋರ್ಕಾಸ್ಟ್, ಈ ಹೇಗೆ ಹವಾಮಾನ ಬದಲಾವಣೆ ಆಗ್ತಾ ಇದೆ ಅದಕ್ಕೆ ತಕ್ಕಂತೆ ಅಂದರೆ ಅದರ ನಿಖರತೆಯನ್ನು ಹೆಚ್ಚು ಮಾಡಲಿಕ್ಕೆ ಪ್ರಯತ್ನಗಳು ನಡೀತಾ ಇದ್ದಾವೆ ಹೆಚ್ಚಾಗಿ. ಅಂದರೆ ಅವು ಪ್ರಯತ್ನಗಳು ಹೇಗೆ ನಡೀತಾ ಇದ್ದಾವೆ ಅಂತಂದರೆ, ಈ ವೀಕ್ಷಣಾಲಯಗಳು ಅಂತ ಹೇಳ್ತೀವಿ ನಾವು, ಅವನ್ನ ಹೆಚ್ಚು ಮಾಡ್ಕೊಳ್ಳೋ, ಅವನ್ನ ಹೆಚ್ಚು ಮಾಡೋದು, ಮತ್ತೆ ಈ ರಾಡರ್ಸ್ಗಳನ್ನ ಅಂತ ಕರಿತೀವಿ, ರೇಡಿಯೋ ಡಿಟೆಕ್ಷನ್ ಅಂಡ್ ರೇಂಜಿಂಗ್ ಇವು ಅಂತ ಹೇಳ್ತೀವಿ, ಆ ರಾಡರ್ಸ್ಗಳನ್ನ ಸಂಖ್ಯೆಗಳನ್ನ ಹೆಚ್ಚು ಮಾಡ್ತಾ ಇದ್ದಾರೆ. ಈ ಮತ್ತೆ ಕಂಪ್ಯೂಟರಿಂಗ್ ಅಂತ ಹೇಳ್ತೀವಿ ಅಂದ್ರೆ ಮಾಡ್ಲಿಂಗ್, ಅಲ್ಲಿ ಸೂಪರ್ ಕಂಪ್ಯೂಟರ್ಸ್ಗಳನ್ನ ಅಳವಡಿಕೆ ಜಾಸ್ತಿ ಆಗ್ತಾ ಇದೆ. ಅವುಗಳನ್ನೆಲ್ಲ ಬಳಸ್ಕೊಂಡು ಈ ನಿಖರತೆಯನ್ನು ಹೆಚ್ಚು ಮಾಡುವಲ್ಲಿ ಭಾರತೀಯ ಹವಾಮಾನ ಇಲಾಖೆ ಇನ್ನು ಪ್ರಯತ್ನಗಳನ್ನ ನಡೆಸ್ತಾ ಇದೆ. ಸರಿ, ಈಗ ನನಗೆ ಇನ್ನೊಂದು ಪ್ರಶ್ನೆ ಏನಂದ್ರೆ, ಹವಾಮಾನ ಮುನ್ಸೂಚನೆ ನೀಡುವಂತಹ ಸಂಸ್ಥೆಗಳು ಯಾವ್ಯಾವು, ಮತ್ತು ಸರ್ಕಾರದ ಸಂಸ್ಥೆಗಳು ಅಂದರೆ ನಿಖರವಾಗಿರ್ತಕ್ಕಂಥ ಮಾಹಿತಿಯನ್ನು ನೀಡ್ತಾ ಇರತಕ್ಕಂಥ ಸರ್ಕಾರದ ಸಂಸ್ಥೆಗಳು ಮತ್ತು ಸರ್ಕಾರೇತರ ಸಂಸ್ಥೆಗಳು ಯಾವ್ಯಾವ ಇದಾವೆ ಸರ್, ಹೇಳಿ. ಇಲ್ಲಿ ರೈತರಿಗೆ ಒಂದು ಭಾಳ ಗೊಂದಲ ಇರುತ್ತೆ ಸರ್. ಅಂದರೆ ಬೇರೆ ಬೇರೆ ಮೂಲಗಳಿಂದ ಅವರಿಗೆ ಹವಾಮಾನ ಮುನ್ಸೂಚನೆ ಸಿಗ್ತಾ ಇರುತ್ತೆ. ಫಸ್ಟ್ ಸರ್ಕಾರದ ಸಂಸ್ಥೆ ಅಂತ ಅಂದರೆ ಭಾರತೀಯ ಹವಾಮಾನ ಇಲಾಖೆ, ಇದು ಒಂದೇ ಸರ್ಕಾರದ ಸಂಸ್ಥೆ ಇಲ್ಲಿ ಕೆಲಸ ಮಾಡ್ತಿರೋದು ನಮ್ಮ ಇಂಡಿಯಾದಲ್ಲಿ ನ್ಯಾಷನಲ್ ಲೆವೆಲಲ್ಲಿ. ಇನ್ನು ನಮ್ಮ ಕರ್ನಾಟಕದ ಒಂದು ಸರ್ಕಾರದ ಸಂಸ್ಥೆ ಅಂತಂದರೆ KSNMDC ಅಂತ ಒಂದು ಸಂಸ್ಥೆ ಇದೆ, ಕರ್ನಾಟಕ ಸ್ಟೇಟ್ ನ್ಯಾಚುರಲ್ ಡಿಸಾಸ್ಟರ್ ಮಾನಿಟರಿಂಗ್ ಸೆಂಟರ್ ಅಂತ ಇದೆ, ಇದು ಕಂದಾಯ ಇಲಾಖೆಯ ಒಂದು ಅಡಿಯಲ್ಲಿ ಬರುತ್ತದೆ. ಈ ಸಂಸ್ಥೆಯು ಸಹ ಇಲ್ಲಿ ಕರ್ನಾಟಕದಲ್ಲಿ ಹೋಬಳಿ ಮಟ್ಟದಲ್ಲಿ ಹವಾಮಾನ ಮುನ್ಸೂಚನೆಯನ್ನು ನೀಡ್ತಾ ಇದೆ ಪ್ರಸ್ತುತ ಸಂದರ್ಭದಲ್ಲಿ. ಇನ್ನು ಸರ್ಕಾರೇತರ ಸಂಸ್ಥೆಗಳು ಅಂತ ಅಂದರೆ ಸ್ಕೈಮೆಟ್ ಅನ್ನೋ ಒಂದು ಸಂಸ್ಥೆ ಇದೆ, ಈ ಸಂಸ್ಥೆಯು ಸಹ ಒಂದು ಹವಾಮಾನ ಮುನ್ಸೂಚನೆ ನೀಡುವಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ಮತ್ತೆ ಅಕ್ಯೂವೆದರ್ ಅಂತ ಇದೆ, ಇದು ಇಂಡಿಯಾದಲ್ಲ, ಇದು ಅಮೆರಿಕದ್ದು. ಅಕ್ಯೂವೆದರ್ ಅನ್ನೋ ಒಂದು ಸಂಸ್ಥೆನೂ ಇಲ್ಲಿ ಕೆಲಸ ಮಾಡ್ತಾ ಇದೆ. ನೆಕ್ಸ್ಟ್ IBM ಅಂತ ಒಂದು ಸಂಸ್ಥೆ ಇದೆ, ಇವೆಲ್ಲ ಪ್ರೈವೇಟ್ ಏಜೆನ್ಸೀಸ್, ಇವು ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳು ಸರ್. ಕೃಷಿ ಅಂದರೆ ಹವಾಮಾನ ಮುನ್ಸೂಚನೆಯನ್ನು ನೀಡ್ತಾ ಇರೋ. ಈಗ ನಮ್ಮ ರೈತರು ಯಾವ ಸಂಸ್ಥೆ ನೀಡುವಂಥ ಮಾಹಿತಿಯನ್ನು ನಿಖರವಾಗಿ ಇದೆ ಅಂತ ನಂಬಬೇಕು ಅಂತ? ಇಲ್ಲಿ ರೈತರು ಮೊಬೈಲಿಗೆ ಅಂದರೆ ಅವರು ಆ್ಯಪ್ ಹಾಕ್ಕೊಂಡ್ರೆ, ಯಾಕಂದ್ರೆ ಇವತ್ತು ತುಂಬ ರೈತರು ಕಡೆ ಮೊಬೈಲ್ಗಳಿದ್ದಾವೆ, ಸ್ಮಾರ್ಟ್ ಆಗ್ತಾ ಇದ್ದಾರೆ, ಒಂದು ಕಡೆಯಿಂದ ಮೊಬೈಲ್ ಬಳಸ್ತಿದ್ದಾರೆ, ಆ್ಯಪ್ಗಳು ಸಾಕಷ್ಟು ಆ್ಯಪ್ಗಳು ಬರ್ತಾ ಇದ್ದಾವೆ, ಅವು ಮಧ್ಯೆ ಮಧ್ಯೆ ಅಡ್ವರ್ಟೈಸ್ಮೆಂಟ್ ಥರನೂ ಬರ್ತಾ ಇರ್ತವೆ, ಇಂಥ ಈಗ ಮಳೆ ಇದು ಅದು ಮುನ್ಸೂಚನೆ ಇದು ಮುನ್ಸೂಚನೆ ಇದೆ ಅಂತೇಳಿ. ಹಾಗಾಗಿ ಇದು ರೈತರು ಹೇಗೆ ಯಾವುದನ್ನು ಅನುಸರಿಸಬೇಕು ಅಂತ, ಸರಿಯಾದ ಯಾವುದು ಅಂತ? ಸರ್, ಇಲ್ಲಿ ನಿಖರತೆ ಒಂದು ಅಂಶ ಗಮನಿಸಬೇಕಾಗುತ್ತೆ. ರೈತರು ಯಾವುದನ್ನಾರ ಫಾಲೋ ಮಾಡಲಿ, ನಿಖರತೆ ಅಂಶ ಗಮನಿಸಬೇಕಾಗುತ್ತೆ. ಅಂದರೆ ಇಲ್ಲಿ ಅಟ್ ಪ್ರೆಸೆಂಟ್ ನಾವು ಜಿಲ್ಲಾ ಕೃಷಿ ಹವಾಮಾನ ಘಟಕದಿಂದ ತಾಲೂಕುವಾರು ಹವಾಮಾನ ಮುನ್ಸೂಚನೆಯನ್ನು ಕೊಡ್ತಾ ಇದ್ದೀವಿ ರೈತರಿಗೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಏನು ಅಂತಂದರೆ, ನಾವು ನ್ಯಾಷನಲ್ ಲೆವೆಲಿಂದ ಸ್ಟೇಟ್ ಲೆವೆಲಿಗೆ, ಸ್ಟೇಟ್ ಲೆವೆಲಿಂದ ಡಿಸ್ಟಿಕ್ ಲೆವೆಲಿಗೆ, ಡಿಸ್ಟಿಕ್ ಲೆವೆಲಿಂದ ತಾಲೂಕು ಲೆವೆಲಿಗೆ, ತಾಲೂಕು ಲೆವೆಲಿಂದ ಮತ್ತು ಹೋಬಳಿ ಮಟ್ಟಕ್ಕೆ, ಹೋಬಳಿಯಿಂದ ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಹೋದಂತೆ ಅದರ ರೆಸೊಲ್ಯೂಷನ್ ಕಮ್ಮಿ ಆಗ್ತಾ ಹೋಗುತ್ತೆ. ರೆಸೊಲ್ಯೂಷನ್ ಕಮ್ಮಿ ಆದಂಗೆ ಅದರ ನಿಖರತೆ ಕಮ್ಮಿ ಆಗ್ತಾ ಹೋಗುತ್ತೆ. ಅಂದರೆ ಜಾಸ್ತಿ ಆಗಲ್ಲ, ನಿಖರತೆ ಕಮ್ಮಿ ಆಗ್ತಾ ಇರುತ್ತೆ. ಸೊ ಇದನ್ನು ಒಂದು ಗಮನದಲ್ಲಿ ಇಟ್ಕೊಂಡು ಅವನು ಯಾವ ಒಂದು ಅಂದರೆ ಹವಾಮಾನ ಮುನ್ಸೂಚನೆ ಅವನು ಎಲ್ಲಿಂದ ಸಿಗ್ತಾ ಇದೆ ಅದನ್ನು ಅವನು ಒಂದು ಸೀಸನ್ ಅಥವಾ ಒಂದು 5 ದಿನ ಅದನ್ನು ಅವನು ವಾಚ್ ಮಾಡಬೇಕಾಗುತ್ತೆ. ಇಲ್ಲಿ ಭಾರತೀಯ ಹವಾಮಾನ ಇಲಾಖೆದವರು ಅಟ್ ಪ್ರೆಸೆಂಟು ತಾಲೂಕು ಲೆವೆಲಿಗೆ ಕೊಡ್ತಿರೋದ್ರಿಂದ ಅದರ ನಿಖರತೆ ಚೆನ್ನಾಗಿದೆ ಸರ್. ಹಾಗಾಗಿ ರೈತರು ಈ ಭಾರತೀಯ ಹವಾಮಾನ ಇಲಾಖೆ ಕೊಡ್ತಿರೋ ಒಂದು ಮುನ್ಸೂಚನೆಯನ್ನು ಅವನು ಅಳವಡಿಸ್ಕೋಬೋದು ಮತ್ತು ಅದನ್ನ ಫಾಲೋ ಮಾಡ್ಬೋದು. ನೀವು ಮಧ್ಯೆ ಹೇಳಿದ್ರಿ ಜಿಲ್ಲಾ ಕೃಷಿ ಹವಾಮಾನ ಘಟಕದಿಂದ ರೈತರಿಗೆ ಮಾಹಿತಿ ಎಲ್ಲ ಕೊಡೋದೆಲ್ಲ ನಡೀತಾ ಇರ್ತದೆ ಅಂತ, ಅದರ ಪ್ರೋಸೆಸ್ ಹೇಳಿ ಸ್ವಲ್ಪ ವಿವರಿಸಿ, ಹೇಗೆ ಏನೆಲ್ಲ ಯಾವ್ಯಾವ ಹಂತದಲ್ಲಿ ಮಾಹಿತಿ ಸಂಗ್ರಹಿಸಿ ಮಾಹಿತಿ ತಲುಪಿಸ್ತಾರೆ, ಯಾರ್ಯಾರೆಲ್ಲ ಇದರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ? ಸರಿ, ಜಿಲ್ಲಾ ಕೃಷಿ ಹವಾಮಾನ ಘಟಕ ಅಂತ ಇದನ್ನು ಇಂಗ್ಲೀಷಲ್ಲಿ ಡಿಸ್ಟಿಕ್ ಅಗ್ರೋಮೆಟ್ ಯೂನಿಟ್ ಅಂತ ಕರಿತೀವಿ. ಇದು ಒಂದು ಎಕ್ಸ್ಪೆರಿಮೆಂಟಲ್ ಮಾಡೆಲ್ ಪ್ರಾಜೆಕ್ಟ್ ಅಂತಲೇ ಕರಿಬೋದು. ಅಂದರೆ ಇದೊಂದು ಸ್ಕೀಮ್, ಅಂದರೆ ನಮ್ಮ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಮತ್ತು ಭಾರತೀಯ ಹವಾಮಾನ ಇಲಾಖೆ ಇವೆರಡೂ ಜೊತೆಗೂಡಿ ಈ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೆವು ಸರ್. ಈ ಯೋಜನೆಯ ಮುಖ್ಯ ಉದ್ದೇಶ ಏನು ಅಂತಂದರೆ, ರೈತರಿಗೆ ಹವಾಮಾನ ಮುನ್ಸೂಚನೆಯನ್ನು ತಾಲೂಕು ಮಟ್ಟದಲ್ಲಿ ತಲುಪಿಸಿ ಕೃಷಿಯ ಅಂದರೆ ಹವಾಮಾನ ವೈಪರೀತ್ಯದಿಂದ ಕೃಷಿಯಲ್ಲಿ ಆಗ್ತಕ್ಕಂಥ ಒಂದು ನಷ್ಟವನ್ನು ಕಡಿಮೆ ಮಾಡಿ ಅವನಿಗೆ ಅಧಿಕ ಲಾಭ ಅಂದರೆ ಡಬಲಿಂಗ್ ಫಾರ್ಮರ್ಸ್ ಇನ್ಕಮ್ ಅಂತ ಕರಿತೇವೆ ನಾವು. ರೈತರ ಆದಾಯವನ್ನು ದ್ವಿಗುಣಗೊಳಿಸುವಲ್ಲಿ ಈ ಜಿಲ್ಲಾ ಕೃಷಿ ಹವಾಮಾನ ಘಟಕಗಳು ಕೆಲಸ ಮಾಡ್ತಿದ್ದಾವೆ ಸರ್. ಇಲ್ಲಿ ಪ್ರೊಸೆಸ್ ಹೆಂಗೆ ನಡೆಯುತ್ತೆ ಅಂತ ಅಂದರೆ ಭಾರತೀಯ ಹವಾಮಾನ ಇಲಾಖೆಯಿಂದ ನಮಗೆ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಹವಾಮಾನ ಮುನ್ಸೂಚನೆಯನ್ನು ದೊರೆಯುತ್ತೆ ಸರ್. ಆ ಹವಾಮಾನ ಮುನ್ಸೂಚನೆಯನ್ನು ಆಧಾರವಾಗಿ ಇಟ್ಕೊಂಡು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿರುವ ಒಂದು ತಜ್ಞರ ಒಂದು ಸಮಿತಿಯ ಮಾಡಿರ್ತೀವಿ ಸರ್. ಆ ಕಮಿಟಿ ಮೇರೆಗೆ ನಾವು ಅವರಿಗೆ ಈ ಸೂಚನೆಯನ್ನು ತಿಳಿಸಿ ಅವರಿಂದ ಸಲಹೆಗಳನ್ನ ಪಡಿತೀವಿ. ಆ ಸಲಹೆಗಳನ್ನ ರೈತರಿಗೆ ಈ ಸಾಮಾಜಿಕ ಜಾಲತಾಣ ವಾಟ್ಸಪ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಇಂಥ ಮತ್ತು ನ್ಯೂಸ್ ಪೇಪರ್ಸು ಮತ್ತು ದೂರದರ್ಶನು ಮತ್ತು ಆಕಾಶವಾಣಿ ಇವುಗಳ ಮುಖಾಂತರ ರೈತರಿಗೆ ಈಗ ಆಲ್ರೆಡಿ ನಾವು ಕೊಡ್ತಾ ಇದ್ದೇವೆ ಸರ್. ನಮ್ಮ ಬಳ್ಳಾರಿ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆಯಲ್ಲಿ ನಮಗೆ ಸುಮಾರು ಒಂದು 60 ವಾಟ್ಸಪ್ ಗ್ರೂಪ್ಗಳನ್ನ ನಾವು ಆಲ್ರೆಡಿ ಮಾಡಿದ್ದೀವಿ. ಆ ವಾಟ್ಸಪ್ ಗ್ರೂಪ್ಗಳ ಮೂಲಕ ನಾವು ಒಂದು 15,000 ರೈತರನ್ನ ಈಗ ಆಲ್ರೆಡಿ ರೀಚ್ ಆಗ್ತಾ ಇದ್ದೀವಿ. ಸೊ ಇದ್ರ ಪ್ರಯೋಜನ ಪಡಿತಿದ್ದಾರೆ ಸರ್ ರೈತರು. ಓಹೋ, ಸೊ ರೈತರಿಗೆ ಜಿಲ್ಲಾ ಹವಾಮಾನ ಘಟಕದಿಂದ ಮಾಹಿತಿ ನೇರವಾಗಿ ಲಭಿಸ್ತಾ ಇದೆ ಅಂತ. ಇವತ್ತು ಸೋಷಿಯಲ್ ಮೀಡಿಯಾ ತುಂಬ ವ್ಯಾಪಕವಾಗಿ ಬೆಳೆದಿದೆ, ವಾಟ್ಸಪ್ಗಳಿದೆ, ಫೇಸ್ಬುಕ್ ಎಲ್ಲ ಬಳಸ್ತಾ ಇದ್ದಾರೆ. ಆಮೇಲೆ ರೈತರೇ ವಾಟ್ಸಪ್ ಗ್ರೂಪ್ಗಳನ್ನೆಲ್ಲ ಮಾಡ್ಕೊಂಡಿರ್ತಾರೆ, ಮತ್ತು ನಿಮ್ಮ ಇಲಾಖೆ ಅಂದರೆ ಕೃಷಿ ಅಧಿಕಾರಿಗಳು ಸಹಿತ ವಾಟ್ಸಪ್ ಗ್ರೂಪ್ಗಳನ್ನೆಲ್ಲ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ಮಾಹಿತಿಗಳು ರೈತರಿಗೆ ಬಹಳ ನೇರವಾಗಿ ತಲುಪ್ತಾ ಇದ್ದಾವೆ. ರೈತರು ಬಹಳ ಮುಖ್ಯವಾಗಿ ಹವಾಮಾನ ಮುನ್ಸೂಚನೆಯಿಂದ ಒಂದು ಅವರ ಕೃಷಿಯಲ್ಲಿ ಏನೆಲ್ಲ ಯೋಜನೆಗಳನ್ನು ಹಾಕ್ಕೊಳ್ಳಿಕ್ಕೆ ಸಹಾಯಕವಾಗ್ತದೆ ಅಂತ. ಆದರೆ ಹವಾಮಾನದ ವೈಪರೀತ್ಯಗಳನ್ನು ತಡೆಹಿಡಿಲಿಕ್ಕಂತೂ ಆಗೋದಿಲ್ಲ, ಅದು ಯಾವ ಅದು ಪ್ರಕೃತಿಯ ಕೆಲಸ ನಡೀತಾ ಇರ್ತದೆ. ಆದರೆ ಮುಂಜಾಗ್ರತೆಯಿಂದ ಇವತ್ತು ಮಳೆ ಬರುತ್ತೆ, ನಾಳೆ ಮಳೆ ಬರ್ಬೋದು ಅಂದರೆ ಬಹುಶಃ ಅವರ ಬೆಳೆಗಳನ್ನು ಒಂದಿಷ್ಟು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಮುಂಚಿತವಾಗಿಯೇ ತೊಡ್ಕೊಳ್ಬಹುದು ಅಂತಕ್ಕಂಥದ್ದು. ಸೊ ಬಹಳ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರಿ ಜಗದೀಶ್ ನಾಯ್ಕ ಅವರೇ. ನಮ್ಮ ರೈತರು ನಿಮ್ಮನ್ನು ಯಾವಾಗಾದರೂ ಸಂಪರ್ಕಿಸ್ಬೋದಲ್ವಾ ದೂರವಾಣಿ ಮೂಲಕ? ಹೌದು, ಅವ್ರಿಗೆ ಅಗತ್ಯ ಮಾಹಿತಿಗಳನ್ನು ಮಾಡಿಕೊಡ್ತೀರಿ. ನಿಮ್ಮ ದೂರವಾಣಿ ಹೇಳಿ ಸರ್ ನಮ್ಮ ರೈತರಿಗೋಸ್ಕರ. ನನ್ನ ದೂರವಾಣಿ ನಂಬರು 9110490887. ರೈತ ಬಾಂಧವರೇ, ICR ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ಹವಾಮಾನ ತಜ್ಞರಾಗಿರ್ತಕ್ಕಂಥ ಜಗದೀಶ್ ನಾಯ್ಕ ಅವರನ್ನು ನೀವು ಸಂಪರ್ಕಿಸ್ಬೋದು. ದೂರವಾಣಿ ಮೂಲಕ ಅವ್ರನ್ನ ಮಾತಾಡಿಸಿ ನಿಮಗೆ ಹವಾಮಾನದ ಬಗ್ಗೆ ಏನಾದರೂ ಮಾಹಿತಿ ಬೇಕಿದ್ದರೆ ಅದನ್ನು ಅವರಿಂದ ಪಡ್ಕೊಳ್ಬೋದು. ಮತ್ತೊಮ್ಮೆ ಅವರ ದೂರವಾಣಿ ಸಂಖ್ಯೆಯನ್ನು ಕೇಳಿ, 9110409887. ಈ ದೂರವಾಣಿಗೆ ಕರೆ ಮಾಡಿ ಅವರಿಂದ ಮಾಹಿತಿಯನ್ನು ಪಡ್ಕೊಳ್ಬೋದು. ಜಗದೀಶ್ ನಾಯ್ಕ ಅವರೇ, ನಮ್ಮ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಇದುವರೆಗೂ ಭಾಗವಹಿಸಿ ಹವಾಮಾನ ಮುನ್ಸೂಚನೆ ಅಂದರೆ ಏನು, ಅದರ ವಿಧಗಳೇನು, ಅದರಿಂದ ಯಾವ ರೀತಿಯ ರೈತರಿಗೆ ಸಹಾಯಕವಾಗ್ತದೆ, ಅದರ ಕಾರ್ಯವ್ಯಾಪ್ತಿ ಹೇಗಿರ್ತದೆ, ಎಲ್ಲ ಮಾಹಿತಿಗಳನ್ನು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಿಮಗೂ ಧನ್ಯವಾದಗಳು ಸರ್. ರೈತ ಬಾಂಧವರಿಗೂ ಧನ್ಯವಾದಗಳು. ಇದುವರೆಗೆ ಹವಾಮಾನ ಮುನ್ಸೂಚನೆಗಳ ಕುರಿತು ಹಗರಿ ಕೃಷಿ ವಿಜ್ಞಾನ ಕೇಂದ್ರದ ಹವಾಮಾನ ತಜ್ಞರಾದ ಶ್ರೀ ಜಗದೀಶ್ ನಾಯಕ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶನವನ್ನು ನಡೆಸಿಕೊಟ್ಟವರು ಸೋಮೇಶ್ ಉಪ್ಪಾರ್. ಇನ್ನು ಮುಂದೆ ಕೇಳಿ ಹವಾಮಾನ ವರದಿ. ಸಮಸ್ತ ಎಲ್ಲ ಆಕಾಶವಾಣಿ ಕೇಳುವ ರೈತ ಬಾಂಧವರಿಗೆ ನಮಸ್ಕಾರಗಳು. ನಾನು ಶಾಂತಪ್ಪ ದುತ್ತಿರುಗಾಮಿ, ಹವಾಮಾನ ತಾಂತ್ರಿಕಾಧಿಕಾರಿ, ಕೃಷಿ ವಿಶ್ವವಿದ್ಯಾಲಯ, ರಾಯಚೂರು. ಇವಾಗ ನಾನು ಜಿಲ್ಲೆಯ ಹವಾಮಾನದ ಪರಿಸ್ಥಿತಿ ಮತ್ತು ಈ ಹವಾಮಾನದ ಮುನ್ಸೂಚನೆಗೆ ಅನುಸಾರವಾಗಿ ತಾವುಗಳು ಕೈಗೊಳ್ಳಬೇಕಾದ ಕ್ರಮಗಳು ಮತ್ತು ಮುಂದಿನ ಒಂದು ದಿನಗಳಲ್ಲಿ ನಮಗೆ ಲಭ್ಯವಿರುವ ಹವಾಮಾನದ ಮುನ್ಸೂಚನೆಯ ಬಗ್ಗೆ ನಾನು ಒಂದಿಷ್ಟು ಸಲಹೆ ಹೇಳಲು ಇಷ್ಟಪಡ್ತೇನೆ. ರೈತ ಬಾಂಧವರೇ, ನಮಗೆ ಕಳೆದ ಒಂದು ವಾರದಿಂದ ಸ್ವಲ್ಪ ಕಡಿಮೆ ಉಷ್ಣಾಂಶದಲ್ಲಿ ಇಳಿಕೆಯನ್ನ ಕಾಣ್ತಾ ಇದ್ದೇವೆ. ಅಂದರೆ ಸುಮಾರು 13°C-ನಿಂದ 14°C-ನಷ್ಟು ನಮಗೆ ಜಿಲ್ಲೆಯಾದ್ಯಂತ ದಾಖಲಾಗ್ತಾ ಇದೆ. ನಾವು ಡಿಸೆಂಬರ್ ತಿಂಗಳಿನ ಸರಾಸರಿ ಉಷ್ಣಾಂಶ ನೋಡೋದಾದರೆ ಅದು ಸುಮಾರು 15°C-16°C ಇರಬೇಕು. ಆದರೆ ನಮಗೆ ಅದರಲ್ಲಿ 2°C ನಮಗೆ ತುಂಬಾ ಕಡಿಮೆ ಉಷ್ಣಾಂಶ ದಾಖಲಾಗ್ತಾ ಇದೆ. ಹಾಗೇನೆ ನಮಗೆ ಮುಂದಿನ ದಿನಗಳಲ್ಲಿಯೂ ಸಹ ಸುಮಾರು 13.5-14°C ಕಡಿಮೆ ಉಷ್ಣಾಂಶ ದಾಖಲಾಗುವ ಒಂದು ಸಾಧ್ಯತೆಗಳಿದ್ದಾವೆ. ಹಾಗೇನೆ ಅತಿ ಉಷ್ಣಾಂಶದಲ್ಲಿ ಸುಮಾರು 28-30 ಡಿಗ್ರಿ ಸೆಲ್ಸಿಯಸ್ ನಮಗೆ ಉಷ್ಣಾಂಶವನ್ನು ದಾಖಲಾಗುವ ಸಾಧ್ಯತೆ ಇದೆ. ಈ ಮಳೆಯಲ್ಲಿ ಹೇಳುವುದಾದ್ರೆ ನಮಗೆ ಮುಂದಿನ ಒಂದು ವಾರ ಅಥವಾ ಒಂದು 15 ದಿವಸದ ಮಟ್ಟಿಗೆ ಯಾವುದೇ ಒಂದು ಮಳೆಯಾಗುವ ಸಾಧ್ಯತೆಗಳು ತುಂಬಾ ಕಡಿಮೆ ಅಂತಾನೆ ಹೇಳ್ಬೋದು. ಕಡಿಮೆ ಉಷ್ಣಾಂಶದಿಂದ ನಮಗೆ ಏನಾಗುತ್ತೆ, ಜಾನುವಾರುಗಳಿಗಾಗಲಿ ಬೆಳೆಗಳಿಗಾಗಲಿ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಳಬೇಕಾದ ಬಗ್ಗೆ ಒಂದಿಷ್ಟು ಸಲಹೆ ಹೇಳ್ತೇನೆ. ಈಗ ನಮ್ಗೆ ಆಲ್ರೆಡಿ ಏನಾಗುತ್ತೆ, ಕಡಲೆ ಆಲ್ರೆಡಿ ಒಂದು 35-40 ದಿವಸದ ಒಂದು ಬೆಳೆ ಇದೆ. ಈ ಕಡಲೆಯಲ್ಲಿ ಈ ಉಷ್ಣಾಂಶ ಕಡಿಮೆ ಆಗುವುದರಿಂದ ಏನು ತೊಂದರೆ ಆಗಲ್ಲ ಅಷ್ಟೊಂದು, ಆದರೆ ಪೋಷಕಾಂಶಗಳ ಲಭ್ಯತೆಯಲ್ಲಿ ಸ್ವಲ್ಪ ಏರುಪೇರು ಆಗ್ತೈತಿ. ಆದ್ದರಿಂದ ಅದಕ್ಕೆ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರೆ, ಚೆನ್ನಾಗಿ ಹೂವಾಡುವ ಒಂದು ಹಂತದಲ್ಲಿದ್ದಾಗ ನಾವು ಚಿಪ್ಪಿ ಮ್ಯಾಜಿಕ್ ಅಂತ ಸಿಂಪರಣೆ ಮಾಡ್ಬೇಕು ಯೂರಿಯಾ, ಮತ್ತು 1 ಮಿಲಿಲೀಟರ್ ಟ್ರೈಕಂಟನಾಲ್ ಅಂತ ಈ ಒಂದು ಮಿಶ್ರಣ ಮಾಡಿ ನಾವು ಸಿಂಪರಣೆ ಮಾಡುವುದರಿಂದ ಒಳ್ಳೆ ಇಳುವರಿ ಪಡೆಯಬಹುದು. ಈ ಚಿಪ್ಪಿ ಮ್ಯಾಜಿಕ್ ಆಗಲಿ ಅಥವಾ ಯೂರಿಯಾ ಸಿಂಪರಣೆ ಆಗಲಿ ನಾವು 15 ದಿವಸಗಳ ಅಂತರದಲ್ಲಿ ಮತ್ತೊಂದ್ಸಲ ಮಾಡಿದರೆ ಒಳ್ಳೆಯ ಒಂದು ಇಳುವರಿ ಪಡೆಯಬಹುದು. ತೊಗರಿಯಲ್ಲಿ ನೋಡುವುದಾದ್ರೆ ಈಗ ಆಲ್ರೆಡಿ ನಾವು ಒಂದು ರಾಶಿ ಮಾಡುವ ಒಂದು ಹಂತದಲ್ಲಿದೆ. ಮುಂದಿನ ದಿನಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು ಅತಿ ವಿರಳ ಇರುವುದರಿಂದ ತಾವು ಈ ತೊಗರಿ ರಾಶಿಯನ್ನ ಮುಂದುವರಿಸಿಕೊಂಡು ಹೋಗ್ಬೋದು ರೈತ ಬಾಂಧವರೇ. ಆಮೇಲೆ ಹತ್ತಿ ಬೆಳೆಗಾರರಲ್ಲಿ ವಿನಂತಿ ಏನಪ್ಪ ಅಂತಂದ್ರೆ, ಆಲ್ರೆಡಿ ಹತ್ತಿ ಬಿಡಿಸಿದಿರಾ, ಅದನ್ನ ಹತ್ತಿ ಗಿಡ ಆಗಲಿ ಅಥವಾ ಅದರ ಕಸವನ್ನಾಗಲಿ ತಾವು ಸುಡದೇನೆ ಏನ್ ಮಾಡ್ಬೇಕು, ಮುಂದಿನ ಒಂದು ಸೀಸನ್ಗೆ ಮುಂದಿನ ಒಂದು ಬೆಳೆಗಳಿಗೆ ನಾವು ಏನ್ ಮಾಡ್ಬೇಕು, ಅದನ್ನ ಹತ್ತಿ ಗಿಡಗಳನ್ನ ನಾವು ಕಾಂಪೋಸ್ಟ್ ತಯಾರಿಸಲು ಉಪಯೋಗಿಸ್ಬೇಕು. ತಾವು ಮತ್ತೆ ವರ್ಮಿ ಕಾಂಪೋಸ್ಟ್ ತಯಾರಿಸೋರಿದ್ದರೆ ಅದನ್ನ ಉಪಯೋಗಿಸಿ ತಾವು ಈ ಗೊಬ್ಬರಗಳನ್ನ ತಯಾರಿಸಿ ಇಟ್ಕೊಂಡ್ರೆ ಉತ್ತಮ ಅಂತಾನೆ ಹೇಳ್ತೇನೆ. ಸೂರ್ಯಕಾಂತಿಯಲ್ಲಿ ನಾವು ಈಗ ಕಡಿಮೆ ಉಷ್ಣಾಂಶ ಮತ್ತು ಮುಂಜಾವಿನ ಸಮಯದಲ್ಲಿ ಸ್ವಲ್ಪ ಮೋಡ ಕವಿದ ವಾತಾವರಣ ಅಥವಾ ತಂಪಾದ ಹವಾಮಾನ ಇರುವುದರಿಂದ ಏನಾಗುತ್ತೆ, ಈ ಬೂದಿ ರೋಗ ಬರುವ ಒಂದು ಸಾಧ್ಯತೆ ಇರುತ್ತೆ. ಸೊ ಈ ಬೂದಿ ರೋಗ ಹತೋಟಿಗಾಗಿ ನಾವು 1 ml ಡೈಫೆನೆಕೋನಜಲ್ ಅಂತ ಹೇಳ್ತೀವಿ, ಅದು 25 EC ರೂಪದಲ್ಲಿ ಸಿಗ್ತೈತೆ, ಇಲ್ಲಪ್ಪ ಅಂತಂದ್ರೆ 0.5 gram ಮೈಕ್ಲೋಬ್ಯೂಟನಿಲ್ ಅಂತ ಹೇಳ್ತೀವಿ. ಇದನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ತಾವು ಸಿಂಪರಣೆಯನ್ನ ಮಾಡ್ಬೋದು. ಆಮೇಲೆ ನಾವು ಸೂರ್ಯಕಾಂತಿಯಲ್ಲಿ ಸರ್ವೇ ಸಾಮಾನ್ಯವಾಗಿ ಏನ್ ನೋಡ್ತೀವಪ್ಪ ಅಂತಂದ್ರೆ, ಅಲ್ಟರ್ನೇರಿಯ ಅಂಗಮಾರಿ ರೋಗನ ಕಂಡು ಬರುವ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ನಾವು 2 gram ಮೈನ್ಕೋಜಬ್ ಅಥವಾ 1 ml ಎಕ್ಸಾಕೋನೋಜಲ್ ಅನ್ನ ಸಿಂಪರಣೆಯನ್ನ ಮಾಡಬಹುದು. ಆಮೇಲೆ ಮೆಣಸಿನ ಗಿಡದಲ್ಲಿ ಸಹ ನಮ್ಗೆ ಈ ಕಡಿಮೆ ಉಷ್ಣಾಂಶದಿಂದ ಬೂದಿ ರೋಗ ಬರುವ ಒಂದು ಸಾಧ್ಯತೆ ಇರುತ್ತೆ. ಅದಕ್ಕೆ 1 gram ಕಾರ್ಬೈಂಡೈಸಿನ್ ಅದು 50 WP ರೂಪದಲ್ಲಿ ಸಿಗುವುದು ಅಥವಾ 1 ml ಫೆನ್ಕೋನೋಜಲ್ 10 EC ರೂಪದಲ್ಲಿ ಸಿಗ್ತೈತೆ. ಇದನ್ನ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಬಹುದು. ಹಾಗೇನೆ ಮೆಣಸಿನ ಗಿಡದಲ್ಲಿ ನಾವು ಸರ್ವೇ ಸಾಮಾನ್ಯವಾಗಿ ಥ್ರಿಪ್ಸ್ ನುಸಿ ಮತ್ತು ರಸ ಇರುವ ಕೀಟಗಳ ನಾವು ಕಾಣ್ತಾನೆ ಇರ್ತೀವಿ. ಸೊ ಅದಕ್ಕಾಗಿ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಪ್ರತಿ ಎಕರೆಗೆ 8-10 ಹಳದಿ ಅಥವಾ ನೀಲಿ ಅಂಟು ಬಲೆಗಳನ್ನ ನಾವು ಉಪಯೋಗ ಮಾಡ್ಬೇಕಾಗತ್ತೆ ಹೊಲದಲ್ಲಿ. ಇಲ್ಲಪ್ಪ ಅಂತಂದ್ರೆ ತಾವು ಕೀಟನಾಶಕ ಸಿಂಪರಣೆ ಮಾಡುವುದಾದ್ರೆ 0.3 gram ಡೈನೋಟಿಫೆರಾನ್ ಅಂತ ಹೇಳ್ತೀವಿ, 20 SG ರೂಪದಲ್ಲಿ ಸಿಗ್ತೈತಿ. ಇಲ್ಲ 1 ml ಸ್ಪೈರೋಮೆಸಿಫನ್, ಇಲ್ಲ 1 gram ಡೈಪೆಂಥುರಾನ್ ಅಥವಾ 1 ml ಪಿಪ್ರೋನಿಲ್ ಅನ್ನ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಬಹುದು. ಇಲ್ಲ ಕಾಯಿ ಕೊರುವ ಹುಳ ಇದ್ರಪ್ಪ ಅಂತಂದ್ರೆ 1 gram ಥೈಡಿಕಾರ್ಬ್, ಇಲ್ಲಪ್ಪ 0.3 gram ಇಮಾಮೆಕ್ಟಿನ್ ಬೆಂಜೈಟ್ ಅನ್ನು ನಾವು ಸಿಂಪರಣೆಯನ್ನ ಮಾಡಬಹುದು. ಆಮೇಲೆ ನಾವು ಈಗ ಕೋಳಿ ಸಾಕಾಣಿಕೆ ಅಥವಾ ಈ ಒಂದು ದನಗಳ ಸಾಕಾಣಿಕೆ ಯಾರಾದ್ರೂ ಮಾಡ್ತಾ ಇದ್ರೆ, ಕಡಿಮೆ ಉಷ್ಣಾಂಶ ನಮ್ಗೆ ಸತತವಾಗಿ ಕಾಣಿಸ್ತಾ ಇರುವುದರಿಂದ ಅವುಗಳನ್ನ ಸಂರಕ್ಷಣೆ ಮಾಡಿಕೊಂಡು ಹೋಗ್ಬೇಕಾಗತ್ತೆ. ಯಾಕಂದ್ರೆ ಅವು ಕೋಳಿ ಒಂದು ಕಿಟಕಿ ಸಣ್ಣ ಕೊಠಡಿಗಳನ್ನಾಗಲಿ ದನದ ಕೊಠಡಿಗಳನ್ನಾಗಲಿ ಕಿಟಕಿಯಲ್ಲಿ ನಾವು ಚಳಿಗಾಲ ತಂಪನೆ ಗಾಳಿ ಹೋಗುವುದರಿಂದ ಅವು ಸ್ವಲ್ಪ ಬೆಚ್ಚಾಗಿ ತಾವು ಇಟ್ಕೋಬೇಕು. ಆಮೇಲೆ ಈ ಕೋಳಿ ಸಾಕಾಣಿಕೆ ಕೊಠಡಿಯಲ್ಲಿ ನಾವು ಉಷ್ಣಾಂಶದ ಒಂದು ಸ್ಥಿರತೆಯನ್ನ ಕಾಪಾಡಲು ತಮಗೆಲ್ಲ ಗೊತ್ತಿರುವಂತೆ ವಿದ್ಯುತ್ ಬಲ್ಬ್ಗಳನ್ನ ನಾವು ಬಳಸ್ಬೇಕು. ಸೊ ಅದರಿಂದ ತಾವು ಉತ್ತಮ ಉಷ್ಣಾಂಶವನ್ನ ಕಾಪಾಡಲು ಅನುಕೂಲ ಆಗ್ತೈತೆ. ಆಮೇಲೆ ಜಾನುವಾರುಗಳನ್ನು ಸಹ ನಾವು ಬೆಚ್ಚಗಿನ ಒಂದು ಸ್ಥಳದಲ್ಲಿ ಕಟ್ಟಿ ಹಾಕ್ಬೇಕು ಆಗುತ್ತೆ. ಸ್ವಲ್ಪ ತಂಪನೆ ಗಾಳಿ ಆಡದಂತೆ ನೋಡಿಕೊಂಡ್ರೆ ಉತ್ತಮವಾಗಿ ಹೆಲ್ಪ್ ಆಗುತ್ತೆ. ಆಮೇಲೆ ರಾತ್ರಿ ಸಮಯದಲ್ಲಿ ಉಷ್ಣಾಂಶ ಇಳಿಯುವುದರಿಂದ ಏನಾಗುತ್ತೆ, ದನಗಳಲ್ಲಿ ದನದ ಕೊಟ್ಟಿಗೆ ಸುತ್ತಲೂ ಅವಶ್ಯಕತೆಗೆ ಅನುಗುಣವಾಗಿ ಜೋಳ ಮತ್ತು ಮೆಕ್ಕೆಜೋಳದ ದಂಟನ್ನು ನಾವು ಹೊದಿಕೆಯಾಗಿ ಸಹ ಉಪಯೋಗಿಸಿಕೊಂಡು ಇದನ್ನ ನಾವು ಕಾಪಾಡ್ಬಿಕೋಬಹುದು. ಹೀಗೆ ರೈತ ಬಂದವರೇ ನಮ್ಗೆ ಮುಂದಿನ ಒಂದು ದಿವಸದಲ್ಲಿ ಅಷ್ಟೊಂದು ಎಲ್ಲೂ ಮಳೆಯಾಗದ ಒಂದು ಸಾಧ್ಯತೆಗಳು ತುಂಬಾ ಕಡಿಮೆ ಇದಾವೆ. ಉಷ್ಣಾಂಶದಲ್ಲಿ ಸ್ವಲ್ಪ ಇಳಿಕೆಯಾಗಿ ಅದು 13.5-14 ಡಿಗ್ರಿ ಸೆಲ್ಸಿಯಸ್ ದಾಖಲಾಗುವ ಸಾಧ್ಯತೆ ಇದೆ. ಆಮೇಲೆ ಸಾಮಾನ್ಯವಾಗಿ ಕಡಿಮೆ ಉಷ್ಣಾಂಶದಿಂದ ಕೆಲವೊಂದು ಬೆಳೆಗಳಲ್ಲಿ ಏನಾಗುತ್ತೆ, ಹೂ ಉದುರುವುದನ್ನು ನಾವು ನೋಡ್ತೀವಿ. ಯಾಕಂದ್ರೆ ಪೋಷಕಾಂಶಗಳ ಕೊರತೆಯಿಂದ ನಾವು ಅದಕ್ಕೆ ಏನ್ ಮಾಡ್ತೇವಪ್ಪ ಅಂತಂದ್ರೆ, 99 ನಾವು ಸ್ಪ್ರೇ ಮಾಡಬಹುದು. ಅದು 10 gram

ಸಾವಯವ ಕೃಷಿಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಕೃಷಿ ಮತ್ತು ಅವರ ಈ ತಮ್ಮ ವೃತ್ತಿಯ ಪಯಣವನ್ನ ನಮ್ಮೊಂದಿಗೆ ಇವತ್ತು ಹಂಚ್ಕೊಳ್ತಾ ಇದ್ದಾರೆ. ಆಂಜನೇಯವರೇ, ನಮ್ಮ ಈ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ನಿಮ್ಗೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಆಂಜನೇಯವರೇ. ಇದು ಅಂಜಿ ಆಂಜನೇಯ, ಯಾವುದು ನಿಮ್ಮ ನಿಜವಾದ ಹೆಸರು ಏನಪ್ಪ ಸರ್? ನಂದು ಅಂಜಿ ಅನ್ನೋದು ಏನಂದ್ರೆ ಶಾರ್ಟ್ ಕಟ್ ಅಲ್ಲಿ ಅಂಜನೇಯ ಅಂತ ಎಲ್ಲಾರು ಕರೆಯಲ್ಲ ಸರ್, ಅಂಜಿ ಅಂಜಿ ಅಂತೇಳಿ ಮೊದ್ಲಿದ್ದು ಅದು ಹೆಸರು ಬಂದ್ಬಿಡ ಸರ್. ಈಗ ಆಂಜನೇಯವರೇ ಸರ್, ಏನು ಓದಿದ್ರಿ, ನಿಮ್ಮ ಆಸಕ್ತಿ ಏನು, ಏನ್ ಮಾಡ್ತಾ ಇದ್ದೀರಿ? ನಾನು ಓದಿದ್ದು ಕಾಮರ್ಸ್, ಕಾಮರ್ಸ್ ಫಸ್ಟ್ ಪಿ ಯು ಸಿ ಮಾಡಿದ್ದು. ಫಸ್ಟ್ ಪಿ ಯು ಸಿ ಮಾಡಿದ್ಮೇಲೆ ನನ್ನ ಭವಿಷ್ಯ ಸ್ವಲ್ಪ ಉಲ್ಟಪಟ್ಟ ಹಾಕತಿತ್ತು. ಕಾಮರ್ಸ್ ಮಾಡಿರೋದು, ಇಷ್ಟ ಇರೋದು ಮೆಕ್ಯಾನಿಕಲ್. ಆದ್ರಿಂದ ನಾವೆಷ್ಟು ಓದಿವಿ ಎಂಬುದು ಇಂಪಾರ್ಟೆಂಟ್ ಆಗಲ್ಲ, ಓದು ನಮ್ಗೆ ಎಷ್ಟು ತಿಳಿಸೈತೆ ಎಂಬುದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆಗ್ಲೇನೆ ಯೋಚನೆ ಮಾಡಿದೆ, ಅವಾಗ ನಮ್ದು ಮೈನಿಂಗ್ ಏರಿಯಾ, ಏನೋ ಒಂದು ಕೆಲಸ ಕಲ್ತ್ಕೊಂಡ್ಬಿಡೋಣ, ಕೈ ಕೆಲಸ ಕಲ್ತ್ರೆ ಭಾಳ ಚೆನ್ನಾಗಿರುತ್ತೆ, ಇನ್ನೊಬ್ಬರ ಮುಂದೆ ಕೈ ಸಲಾಮ್ ಮಾಡೋದು ಬೇಡ ಅಂತೇಳಿ ನಾನು ಇಲ್ಲೇ ಹೊಸಪೇಟೆಯಲ್ಲಿ ಗೌಸಣ್ಣ ಅಂತ ಇದ್ದಾರೆ ಅವ್ರ ಜೊತೆ ಕೆಲಸಕ್ಕೆ ಸೇರಿದ್ವಿ. ಅವಾಗ ತಿಂಗಳಿಗೆ 300 ರೂಪಾಯಿ ಸ್ಯಾಲ್ರಿ ನನಗೆ, ಹಿಂಗೆ ಒಂದು ರೌಂಡ್ ಹೋಗಿ ಬಂದರೆ 300 ರೂಪಾಯಿ ದುಡಿಯೋಂಥ ಕಾಲ ಅದು. ಆ ಟೈಮಲ್ಲೂ 300 ರೂಪಾಯಿಗೆ ದುಡಿದೆ. ಅದು ನಮ್ಮ ಎತ್ತ ತಾಯಿ ನನಗೆ ಹೇಳ್ಕೊಟ್ರು, ಕೈ ಕೆಲಸ ಕಲ್ತ್ಕೋ, ನೀನು ಉದ್ಧಾರ ಆಗ್ತೀಯ, ಏನೋ ಒಂದು ಮಾಡ್ತೀಯ, ಹೋಗು ಅಂತ. ಹಂಗೆ ಕಲಿತಾ ಕಲಿತಾ ಕಲಿತಾ ಅದು 3 ವರ್ಷ ಆದೆ. ಅದಾದ ನಂತರ ಬೆಂಗಳೂರಿಗೆ ಆಫರ್ ಬಂತು ನನಗೆ. ಬೆಂಗಳೂರಿಗೆ ಹೋಗಿ ಅಲ್ಲಿನೂ ಹೋಗಿ ಚೆನ್ನಾಗಿ ಕೆಲಸ ಮಾಡೋದು 9 ವರ್ಷ. ಅಲ್ಲಿ ಮಾಡಿದ ನಂತರ ನನಗೆ ಇನ್ನೂ ಮಾಡ್ಬೇಕನ್ಸಿತ್ತು, ಬಟ್ ಲಾಕ್ಡೌನ್ ಆಗಿದ್ದ ಎಫೆಕ್ಟ್ ನನ್ನ ಲೈಫ್ ನಲ್ಲೋಲ ಕೊಲ್ಲೋಲ ಮಾಡಿತ್ತು. ಮತ್ತೆ ಊರಿಗೆ ಬಂದೆ ಸರ್. ಏನೇ ಆಗಲಿ ಯುವಕರು ಬೆಂಗಳೂರು ಕಡೆ ಓಡೋಗೋದು, ಅಲ್ಲಿ ಕೆಲಸ ಮಾಡಬೇಕು ಅನ್ನೋದು ಯಾಕೆ, ಅಲ್ಲಿ ನಿಮ್ಗೆ ಆ ಥರದ ಕ್ರೇಜಿ ಅಂತ? ಹೌದು ಸರ್, ಮೆಕ್ಯಾನಿಕ್ ಇಲ್ಲೇ ಎಲ್ಲಾದ್ರೂ ಏನಾದ್ರೂ ಕಲಿಬೋದಿತ್ತಲ್ಲ? ಹೌದು ಸರ್, ಇಲ್ಲೇ ಯಾವ್ದಾದ್ರು ಕಲಿಬೇಕಾಯ್ತು, ಬಟ್ ನನಗೆ ಇಲ್ಲಿ ಸ್ಯಾಲ್ರಿ ಕಮ್ಮಿ ಸರ್. ಫಸ್ಟ್ ಹೋದಾಗ ನನಗೆ ತಿಂಗಳಿಗೆ 300 ರೂಪಾಯಿ ಸರ್, ಸ್ಟಾರ್ಟಿಂಗ್ ಕೆಲ್ಸಕ್ಕೆ ಹೋಗುವಾಗ. 3 ವರ್ಷ ನಂತರ ಅದು 300 ರೂಪಾಯಿ ಸರ್ ಅಷ್ಟೇ. ನನಗೆ ಮನೇಲಿ ತುಂಬ ತೊಂದರೆಗಳು ಸ್ಟಾರ್ಟ್ ಆದವು. ಹೆಣ್ಮಕ್ಳು ಹೋದ್ರೆ 500 ರೂಪಾಯಿ ಸಿಗ್ತದೆ, ನೀನು ಹೋಗಿ ತಿಂಗಳಿಗೆ 300 ರೂಪಾಯಿ ತರ್ತಾ ಇದೆಯಲ್ಲ ಅಂತೇಳಿ ಅಮ್ಮ ಕೆಲವರೆಲ್ಲ ಹೇಳರು. ಸರಿಯಮ್ಮ, ನಾನು ಕಾಸು ನೋಡೋಕ್ಕೆ ನೋಡ್ತೀನಿ, ಬೇರೆ ಕಡೆ ಎಲ್ಲ ದುಡಿಯಕ್ಕೆ ಟ್ರೈ ಮಾಡ್ತೀನಿ ಅಂತೇಳಿ. ಬೆಂಗಳೂರಿಗೆ ನನಗೆ ಆಫರ್ ಬಂತು, ಒಬ್ರು ಆಫರ್ ಮಾಡಿದ್ರು, ಬಾಪ ಕೆಲಸ ಮಾಡು, ಒಳ್ಳೆ ಸ್ಯಾಲ್ರಿ ಕೊಡ್ತೀನಿ. ಅಲ್ಲಿ ಹೋದ್ಮೇಲೆ ಕೆಲಸ ಮಾಡಿದೆ. ಎಷ್ಟು ಕೊಡ್ತೀವಿ ಸರ್? ಸ್ಟಾರ್ಟಿಂಗ್ ಹೋದ್ಮೇಲೆ ಅಲ್ಲಿ ನನಗೆ 600 ರೂಪಾಯಿ ಕೊಟ್ರು ಸರ್. 600 ರೂಪಾಯಿ ಕೊಟ್ಟರು. ಅಲ್ಲಿ ನಾನು ಮಾಡ್ತಕ್ಕಂಥ ಕೆಲಸದಲ್ಲಿ ಒಂದು ತೊಂದರೆ ಬಂತು. 14 ದಿನ ಕೆಲಸ ಮಾಡಿದ್ದೆ ನಾನು. 14 ದಿನ ಸ್ಯಾಲ್ರಿ ಎಷ್ಟಿತ್ತು ಅಂದರೆ, ನಾನು ಹಾಸ್ಪಿಟಲ್ ದುಡಿಯೋ 300 ರೂಪಾಯಿಗೆ ಅರ್ಧ ದಿನ ದುಡ್ಡು ಅಲ್ಲಿ ನನ್ನ ಕೈಯಾಗೆ 14 ದಿನಕ್ಕೆ ಇತ್ತು. ಅವಾಗ ನನಗೆ ಅರ್ಥ ಆಯಿತು, ಬೆಂಗಳೂರಲ್ಲೇ ಬದುಕಬೇಕು ಅಂದಾಗ ಮತ್ತೆ ನನಗೆ ಸಮಸ್ಯೆ ಸ್ಟಾರ್ಟ್ ಆದವು. 3 ದಿನ ಊಟ ಇರಲಿಲ್ಲ, ಒಂದೊಂದು ದಿನನೂ ನೈಟ್ ಊಟ ಬಾಳೆಹಣ್ಣು ತಿನ್ಕೊಂಡು ಮಲ್ಕೊತಾ ಇದ್ದೆ. ಮತ್ತೆ ಅವಾಗ ಅನ್ಕೊಂಡೆ ನಾನು, ಇಲ್ಲಿ ಕಷ್ಟಗಳು ಜಾಸ್ತಿ ಇದ್ದಾವೆ ಅಂದರೆ ಇಲ್ಲೇ ಎಲ್ಲೋ ಐತೆ ಸುಖ ಅನ್ನೋದು ನನಗೆ ಕಾನ್ಫಿಡೆನ್ಸ್ ಇತ್ತು. ಅಲ್ಲೇ ಆನೆಕಲ್ಲೇರಲ್ಲೇ ಲೋಕಲ್ ಹುಡುಕಿದೆ, ಅಷ್ಟು ಸೆಟ್ ಆಗಲಿಲ್ಲ. ಮತ್ತು ಜಿಗಣಿಯಲ್ಲಿ ಅವ್ರ ಹತ್ರ ಹೋಗಿ ಕೆಲಸ ಕೇಳಿದ್ವಿ. ಅವರು ಭಾಳ ತುಂಬ ಚೆನ್ನಾಗಿ ನೋಡ್ಕೊಂಡ್ರು, ಮನೆ ಮಕ್ಕಳು ಹೆಂಗೆ ನೋಡ್ಕೊಂತಾರೆ ಹಂಗೆ ನೋಡ್ಕೊಂಡ್ರು. 9 ವರ್ಷ ಅಲ್ಲೇ ಕೆಲಸ ಮಾಡಿದ್ವಿ. ಅದಾದ ನಂತರ ಲಾಕ್ಡೌನ್ ಆಯಿತು, ನಾನು ಊರ ಕಡೆ ಹೋಗ್ತೀನಣ ಅಂತೇಳಿದೆ. ಸರ್ ಹೋಗ್ಬಿಟ್ಟು ಬರ್ತೀನಲ್ಲ ಅಂತ ಬಂದು ಇಲ್ಲಿ ಲೈಫ್ ಸೆಟ್ಲ್ ಮಾಡ್ಕೊಂಡೆ. ಅವ್ರು ರಿಕ್ವೆಸ್ಟ್ ಮಾಡಿದೆ ಇಲ್ಲೇ ಲೈಫ್ ಸೆಟ್ಲ್ ಮಾಡ್ಕೊತೀನಿ. ನೀವು ಲಾಕ್ಡೌನ್ ಆಗುತ್ತೇನೋ ಅಂತ ಮುಂಚಿತವಾಗಿ ಬಂದ್ರೆ ಅಥವಾ ಲಾಕ್ಡೌನ್ ಆದ್ಮೇಲೆ ಬಂದ್ರೆ? ಲಾಕ್ಡೌನ್ ಆದ್ಮೇಲೆ ಬಂದೆ, March 4 ಇರ್ಬೋದು ಅನ್ಕೊಂತೀನಿ. ಅವತ್ತು ಅನೌನ್ಸ್ ಮಾಡಾಕಿದ್ರೆ ನೈಟೇ ಸಂಜೆ ಹೊತ್ತಲ್ಲಿ ಬ್ಯಾಗ್ ಕಟ್ಟಿದೆ, ನೈಟ್ ಎಲ್ಲ ಗಾಡಿ ಓಡಿಸ್ ಬೆಂಗಳೂರಿಂದ ಇಲ್ಲಿ ಬಂದ್ಬಿಟ್ಟೆ ನಾನು ಬೈಕ್ ಮೇಲೆ. ಹಾಂ, ಬೈಕ್ ಮೇಲೆ ಅದಕ್ಕೆ ಅವ್ರು ರಿಕ್ವೆಸ್ಟ್ ಮಾಡಿದೆ ಇಲ್ಲೇ ಲೈಫ್ ಸೆಟ್ಲ್ ಮಾಡ್ಕೊತೀನಿ. ನೀವು ಲಾಕ್ಡೌನ್ ಆಗುತ್ತೇನೋ ಅಂತ ಮುಂಚಿತವಾಗಿ ಬಂದ್ರೆ ಅಥವಾ ಲಾಕ್ಡೌನ್ ಆದ್ಮೇಲೆ ಬಂದ್ರೆ? ಲಾಕ್ಡೌನ್ ಆದ್ಮೇಲೆ ಬಂದೆ, ಮಕ್ಕಿಂತ ನಮ್ಮೆಲ್ಲ ಚೆನ್ನಾಗಿತ್ತು ಮಾಡಕ ಅಂತೇಳಿ. ಆಮೇಲೆ ಗುಡ್ಡಗಾಡು ಡೌನ್ ಇರೋದ್ರಿಂದ ಜಾಸ್ತಿ ಮಳೆ ಬಂದಾಗ ಆ ಸ್ಲೋಪ್ ಇಳಿಯುತ್ತೆ ಸರ್, ಅದ್ರಾಗಿರೋ ಗೊಬ್ಬರ ಇದೆ ಸರ್, ಎಲ್ಲಾದು ಇದೆ ಸರ್, ಎರಡು ಸೇರಿಸಿ ನಾನು ಏನೇನು ಮಾಡ್ತೇನೆ ಅನ್ನೋದು ಎಲ್ಲ ಇದೆ ಸರ್. ಹೌದು ಸರ್, ಮೇಂಟೈನ್ ಮಾಡ್ತಾ ಇದ್ದೀನಿ. ಕೃಷಿಗಾಗಿ ಡೈರಿ ಮೇಂಟೈನ್ ಮಾಡಿದ್ರೆ? ಕೃಷಿಗೆ ಏನು ಮಾಡಿಲ್ಲ ಸರ್, ಬಟ್ ಕೃಷಿ ಹೊಲಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಇದೆ ಸರ್. ಕೃಷಿಗೆ ಅಂತ ಏನಿಲ್ಲ. ಹೌದು ಸರ್, ದಾಖಲೆ ಆಗ್ಬೇಕು. ಬಟ್ ಲಾಸ್ ಆದ್ರೆ ಯಾಕಾಯ್ತು, ಲಾಭ ಆದ್ರೆ ಯಾಕಾಯ್ತು, ಇದೆಲ್ಲ ದಾಖಲೆ ಆಗ್ಬೇಕು. ಹೌದು ಸರ್, ಲಾಸ್ ಆತಂದ್ರೆ ಅಟ್ಟ ಟೈಮಲ್ಲಿ ಆಗ್ಲೇ ಗೊತ್ತಾಗುತ್ತೆ ಸರ್ ನನಗೆ, ಯಾಕಂದ್ರೆ ನಾನು ಅದು ಆಟೋಮೆಟಿಕ್ಲಿ ಗೊತ್ತಾಗುತ್ತೆ ಸರ್. ಇವಾಗ ನಾನು ಮಡಿಕೇರಿಗೆ 200 ರೂಪಾಯಿ ಕೊಟ್ಟಿದ್ದೀನಿ, ಅವೆಲ್ಲ ಡೀಟೇಲ್ಸ್ ಇರುತ್ತೆ ಸರ್. ಈಗ ಯಾಕೆ ಹಿಂಗಾಯ್ತು ಅಂತಂದ್ರೆ, ಬೆಳೆಯಲ್ಲಿ ಏನೋ ನಷ್ಟ ಆಯ್ತು ಅಂದರೆ ನಾನು ಸೆಂಟ್ರಲ್ ಏನೋ ಬೀಜದಲ್ಲೋ ಇಲ್ಲ ಬಿತ್ತನೆದೆಲ್ಲೋ ಇಲ್ಲ ಪಕ್ಕದಲ್ಲಿ ಹಾಕಿದ್ರಲ್ಲೋ ಎಲ್ಲ ಏನೋ ಪ್ರಾಬ್ಲಮ್ ಆಗಿರುತ್ತೆ ಅಂತೇಳಿ ಗೊತ್ತಾಗುತ್ತೆ ಸರ್. ಈ ಸರಿ ಮಾಡಿದ್ರಂತಲೂ 100%ಗೆ 100% ನಾವು ಲಾಸ್ ಆಗಿಲ್ಲ ಸರ್. ಅಂಜಿ ಮದುವೆ ಆಗಿದೆ ನಿಮಗೆ? ಇಲ್ಲ ಸರ್. ಈಗ ಒಳ್ಳೇದು ಅಂಜಿನೇಯವರೇ, ನಿಮ್ದು ಆಸಕ್ತಿ ಕ್ಷೇತ್ರ ಆಟೋಮೊಬೈಲ್ ಸರ್ವಿಸ್, ಜೊತೆಗೆ ಕೃಷಿನೂ ನಿಮ್ಗೆ ಆಸಕ್ತಿ ಇದೆ, ಮತ್ತೆ ನಿಮ್ಮ ಸ್ವಂತ ಭೂಮಿಯಲ್ಲಿ ಈಗ ಸಾವಯವ ಕೃಷಿಯನ್ನ ಮುಂದುವರಿಸಿಕೊಂಡು ಒಂದು ಸುಸ್ಥಿರ ಜೀವನವನ್ನು ನಡೆಸಿಕೊಳ್ಳೋದು, ಮತ್ತು ಆರೋಗ್ಯಕರವಾಗಿರ್ತಕ್ಕಂತ ವಿಷಮುಕ್ತ ಆಹಾರವನ್ನು ಸೇವನೆ ಮಾಡೋದು, ಇದರಲ್ಲಿ ತೊಡ್ಕೊಂಡಿದ್ರಿ. ನಮ್ಮ ಈ ಕಿಸಾನ್ವಾಣಿ ಗ್ರಾಮಾಂತರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ. ನಮಸ್ಕಾರ. ಧನ್ಯವಾದ ಸರ್.